ಇರತಕ್ಕಂತಹ ಕನಸು. ನಿಜವಾಗಿ ಸೂರ್ಯನ ಗತಿಯನ್ನ ತಿಳಿದವರು, ಗಣಿತವನ್ನು ಬಂದವರು ಎಂಜಾಯ್ ಮಾಡಬೇಕಾದಂತಹ ಸಮಯ ಅದು. ಉತ್ತರದಲ್ಲಿ ಉದಯ ಆಗಿದ್ದ ಕ್ಷಣದಲ್ಲಿ ಅಸ್ತ ಆಗಿರ್ತಕ್ಕಂಥ ಅಲ್ಲಿ ಮತ್ತೆ ಉದಯ ಆಗಿದೆ ಅಂತವನ್ನ ಅಲ್ಲಿ ಕಂಡು ಬಂದಿದ್ದಾರೆ. ಇನ್ನು ಉದಯ ಬರಲಿಕ್ಕೆ 45 ನಿಮಿಷ ಬಾಕಿ, 46 ಲೆಕ್ಕದಲ್ಲಿ ಅಲ್ಲಿ ಈಗ ಟೋಟಲ್ ಅಲ್ಲಿ ಇನ್ನೊಂದು 24 ಗಂಟೆ, ಇನ್ನು 45 ನಿಮಿಷ ಬಾಕಿ ಇದೆ. 46.5 ನಿಮಿಷ ನಮ್ಮ ಗಣಿತದಲ್ಲಿ ಬಾಕಿ. ಅಲ್ಲಿ ತನಕ ಮಾರುತ ಕಾಲ ಸೂರ್ಯೋದಯಕ್ಕೆ 145-146 ನಿಮಿಷ ಏನು ಮಾರುತ ಕಾಲ ಸೂರ್ಯ ಅದು ಬೆಳಗಾವಿ ಎದ್ದು ಅರ್ಥಂಕಾಲ ಎದ್ದು ದುಡಿಮೇಲೆ ಪ್ರಾರಂಭವಾಗುವ ಕಾಲ. ಎಲ್ಲರೂ ನಮ್ಮ 3:00 ಗಂಟೆಗೆ ದುಡಿಯಲಿ ಪ್ರಾರಂಭ, ನನಗೆ ಸೌಮ್ಯ ಕಾಲ ಮಾರುತ ಕಾಲ ಅರುಣೋದಯ ಕಾಲ ಎಲ್ಲೋ. ಅದಾದ ಮೇಲೆ 5ನೇ ಮಂತ್ರ, ಒಂದು ಮಂತ್ರ ನಾರಾಯಣನ ಒಂದು ಸಮಸ್ತವೇದ ಮಂತ್ರ ಮಾಡಿ ಎಲ್ಲರೂ ಒಂದು ಉಪಾಸನೆ ಮಾಡಬೇಕು. ಅದೇ ಪಂಚಮ ಅಮೃತಂ ತತ್ ಸಾಧ್ಯ ಜೀವಂತಿ ಪರ್ಪಣಾಮುಖೇನ. 5ನೇ ಮಂತ್ರವನ್ನು ಸಾಧ್ಯರು ಸಾಧ್ಯ ಗಣಗಳು ಅಂತ ಒಂದು ಪ್ರಸಿದ್ಧ ದೇವತಾ ಗಣ ಇದೆ. ಅದಲ್ಲ ಈ ಸಾಧ್ಯರು ಅಂದ್ರೆ ಸಾಧನೆ ಮಾಡುವವರಲ್ಲಿ ಶ್ರೇಷ್ಠ ಭಗವಂತನನ್ನು ಅತಿವೇಗವಾಗಿ ಸೇರು ಬಹಳ ಬೇಗ ತಿಳಿದವರು. ಎಲ್ಲರಿಗಿಂತ ಮೊದಲು ಸಾಧಿಸಿದವರು ಸಾಧ್ಯರು. ಅವರು ಯಾರು ಅಂತಂದ್ರೆ ಋಷಿಗಳು, ವಿಶೇಷತಃ ಪ್ರಥಮವಾಯುಗಳು ಸರಸ್ವತಿ ಭಾರತಿ ದುರ್ಗಶೇಷ ಸೂಪರ್ ವಿದರ್ಶನ ಸಾಧ್ಯ ದೇವತೆಗಳು. ಇವರು ಅವರಿಗೆ ಮುಖಂಡ ಯಾರು? ಚತುರ್ಮುಖ ಪರಮಾತ್ಮ. ಎಲ್ಲರಿಗೂ ಋಷಿಗಳಿಗೂ ಅವರೇ ಮುಖಂಡ. ಮುಕ್ತಿಯಲ್ಲಿ ಮುಖಂಡತ್ವ ಇಲ್ಲ ನಿಜವಾಗಿ. ಋಷಿಗಳಲ್ಲಿ ಮುಕ್ತರಾದ್ಮೇಲೆ ಎಲ್ಲರೂ ಬ್ರಹ್ಮನಾಗಿ ಅದು ಮುಕ್ತ ಆಗುತ್ತೆ. ಮುಕ್ತರಲ್ಲಿ ಮುಖಂಡತ್ವದಲ್ಲಿ ಮುಕ್ತಿಯಲ್ಲಿ ಉಪಾಸನೆ ಮಾಡುವಾಗ ಲೋಕದಲ್ಲಿ ಎಲ್ಲ ಋಷಿಗಳಿಗೂ ಬ್ರಹ್ಮದೇವರು ವಾಯುದೇವರಿಗೆ ಕೂಡ ಬ್ರಹ್ಮದೇವರು ಅವರು ಮುಂದಿಟ್ಟುಕೊಂಡೆ ವಾಯುದೇವರು ಉಪಾಸನೆ ಮಾಡುತ್ತಾರೆ. ಪರ್ಪಣಾಮುಖೇನ ಏನು ಮಾಡ್ತಾರೆ? ನವೈ ದೇವ ಅಷ್ಟಂತೆ ನಮಗೆ ಬಂತು ಏಕದೇವ ಮತ್ತು ದೃಷ್ಟವಾದ ದುಃಖ ಏಕದೇವ ಲೋಕಿಶಕ್ತಿ ಏಕಸ್ಮಾತ್ ಉಪಾಸಕ್ತಿ. ಹೀಗೆ ನಾರಾಯಣ ಉಪಾಸನೆ ಮಾಡಿ ಸಾಕ್ಷಾತ್ಕರಿಸುವ ತನಕ ಹಸಿರು ಉಪಾಯ ಉಪಾಸನೆ ಮಾಡ್ತಾರೆ. ಆ ನಾರಾಯಣ ರೂಪವನ್ನು ಪಂಚಮುಖಿ ನಾರಾಯಣನನ್ನು ಕಂಡು ಆ ಅಮೃತಪಾನದಿಂದ ಹಸಿರು ಉಪಾಯ ತೆಗೆದು ಆ ಪದವಿಯಲ್ಲಿ ಇರ್ತಾರೆ. ಆಮೇಲೆ ಅದೇ ರೂಪವನ್ನು ಹೋಗಿ ಸೇರ್ತಾರೆ. ಅದೇ ರೂಪದಲ್ಲಿ ಪ್ರವೇಶ ನಿರ್ಗಮನ ಆನಂದಮಯವಾಗಿ ಮೋಕ್ಷದಲ್ಲಿ ಇರ್ತಾರೆ. ಸಯ ಏಕದೇವ ಅಮೃತಂ ವೇದ, ಈ ಅಮೃತವನ್ನ ಸಾಕ್ಷಾತ್ಕರಿಸುವ ಯೋಗ್ಯತೆ ಇರ್ತಕ್ಕಂತಹ ಋಷಿಗಳ ಪ್ರವಿಷ್ಟನೋ ಅಥವಾ ಗರುಡಶೇಷ ಪದವಿಯಕ್ಕೆ ನಾನು ಹೇಳೋ ಬಂದಿದ್ರೆ ಅವನು ಉಪಾಸನೆ ಮಾಡಿದರೆ ಅವನು ಕೂಡ ಸಾಧ್ಯಾನಾಮೇವೈಕೋತ್ವಾ ಮುಖೇನ ಏಕದೇವ ಅಮೃತಂ ದೃಷ್ಟ್ವಾ ದೃಪ್ತಿ. ಅವನು ಆ ಸಾಧ್ಯಗಣ ಅಂದ್ರೆ ಋಷಿಗಣ ಮತ್ತು ಶೇಷಗಣ ಗರುಡಗಣ ಈ ಪದವಿ ಬರತಕ್ಕಂತಹ ದೇವತೆಗಳಲ್ಲಿ ಒಬ್ಬನಾಗಿ ಆ ಪದವಿಯನ್ನು ಬಂದು ಸೇರ್ತಾನೆ. ಅವಾಗಲೂ ಬ್ರಹ್ಮಣೆಯೋ ಮುಖ್ಯದ ಚತುರ್ಮುಖನೇ ಕಂಡದ್ದು ಈ ಸಾಧನೆ. ಅಂದ್ರೆ ಪ್ರತಿ ಗರ್ಭದಲ್ಲೂ ನಡೆಯುತ್ತದೆ, ಮುಂದಿನ ಕಲ್ಪದಲ್ಲಿ ಬರತಕ್ಕಂತಹ ಗಡ ಪ್ರವಿಷ್ಟ ದೇವತೆಗಳಿಗೂ ಇದೇ ಸಾಧನೆ. ಸಾಧ್ಯಾನಾಮೇವೈಕೋ ಭೂತ್ವಾ ಬ್ರಹ್ಮಣೆಯು ಮುಖೇನ ಏಕದೇವ ಅಮೃತ ದೃಷ್ಟ್ವಾದಿ ಸ ಏಕದೇವ ರೂಪಂ ಪ್ರತಿಸಂಬಿಷತಿ ಯಥಸ್ವಾಮಿ. ಆಮೇಲೆ ಮುಖ್ಯರು ಪಂಚರೂಪಿಯಾದಂತಹ ವಿಶೇಷತಃ ನಾರಾಯಣ ನಾಮಕನಾದಂತಹ ಭಗವಂತನನ್ನು ಸೇರ್ತಾರೆ. ಆದ್ರೆ ರೂಪದ ಬಳಿ ಇರ್ತಾರೆ ಮತ್ತು ಬರ್ತಾರೆ ಬೇಕಾದ ಇವರ ಕಾಲಯ ಮೇಲೆ ಮೇಲೆ ಓದುವ ತಾರತಮ್ಯ ಶಾರ್ಟ್. ಈಗ ಸಯಾವತ್ ಆದಿತ್ಯ ಉತ್ತರತಃ ಉದಯಿತ ದಕ್ಷಿಣದ ಉತ್ತರೇತ ದ್ವಿಷ್ಟ ಉದಯವರ ಮಟ್ಟ ಎಂಬುದೇ ಅರ್ಥ ಮಟ್ಟು. ಯಾವುದು ಊರ್ಧ ಉದಯಿತ ಅಥವಾ ಅಂತಸ್ತಗೈತ ಮೇಲೆ ನಿಂತು ಉದಯಿಸಿ ಕಳಕುವಂತಹ ಇದು ನಿಜವಾಗಿ ಗತಿಯಲ್ಲ, ಇದು ಗತಿಯಲ್ಲ ದೃಷ್ಟಿ ಕಾಣುವುದು. ಯಾಕೆಂದ್ರೆ ನಮಗೆ ಮೊದಲೇನು ಕಾಣುತ್ತೆ? ಮೊದಲು ಸೂರ್ಯನ ಕಿರಣಗಳು ಬೆಳಕು ಕಾಣುತ್ತೆ. ಸೂರ್ಯ ಕಾಣುವುದರಿಂದ ಮೇಲಿಂದ ಮನೆ ಬೆಳಕು ಬರ್ತಾ ಇದೆ, ಅವರು ಸೂರ್ಯ ಬಂದ ಮೇಲಿಂದ ಕೆಳಕ್ಕೆ ಇಳಿದು ಬಂದ ಅಂದ್ರೆ ಸ್ವರ್ಗದಿಂದ ಭೂಮಿಗೆ ಸೂರ್ಯ ಇಳಿದು ಬಂದ ಗಂಡ ಪುಟ್ಟ ಭೂಮಿಗೆ ಬಂದ ಇದು ದೃಷ್ಟಿ. ಮೇಲಿನಿಂದ ಕೆಳಕ್ಕೆ ಬರುವ ಕಾಲ ಮೊದಲು ಬೆಳಕು ಕಾಣುವುದು, ಆಮೇಲೆ ಬಿಂಬ ಕಾಣುವುದು. ಮೇಲಿಂದ ಬಂದು ಬಿಂಬ ಕೆಳಗೆ ಅದು ಒಂದು ಮೇಲಿನಿಂದ ಕೆಳಗೆ ಬರುವುದು, ಒಂದು ಕೆಳಗೆ ಮೇಲೆ ಹೋಗುವುದು ಎಲ್ಲ ಒಂದೇ. ಯಾಕಂದ್ರೆ ಸರ್ಕ್ಯುಲರ್ ಮೂಮೆಂಟ್ ಅಲ್ಲಿ ಮೇಲಿಂದ ಕೆಳಗೆ ಅಂತ ಕೆಳಗೆ ಸಾಧಿಸಿ ನಾವು ಯಾವ ಆಯ್ತದಲ್ಲಿ ನಿಂತು ನೋಡಿ ನಾವು ಇಲ್ಲಿ ನಿಂತು ಇಲ್ಲಿ ಒಂದು ವಸ್ತು ಇದು ಇದು ಕೆಳಗೆ ಬರ್ತಾ ಇದೆ. ಅಂದ್ರೆ ನಾವು ಇಲ್ಲಿ ನಿಂತರೆ ಮೇಲೆ ಹೋಗ್ತಾ ಇದೆ, ಇಲ್ಲಿ ನಿಂತು ನೋಡಿದ್ರೆ ಅಲ್ಲಿಂದ ಕೆಳಗೆ ಹೋಗುದು ಮೇಲೆ ಹೋದ. ಅದ್ರಿಂದ ಕೆಳಗೆ ಹೋಗುದು ಮೇಲೆ ಹೋಗುದು ಅಂದ್ರೆ ಏನು? ಒಂದು ಉತ್ತಮ ಶೈಲಿಗೆ ಉತ್ತಾನಾಮ ಇದೆ, ಒಂದು ಆಹಮ ದೇವತೆಗಳು ದೇವಲೋಕದ ಹಸುಗಳು ತಲೆ ಕೆಳಗೆ ಕಾರ್ಯರಾಗಿ ನಡೀತಾರೆ. ಅದೇನು ಒಂದು ನಾವು ಇಲ್ಲಿ ನಿಂತು ನೋಡ್ತಾ ಇದ್ದಾರೆ. ಮೇಲಿನ ಗೋಲ ಅದು ಕೆಳಗಾಗಿ ಕಾಣುತ್ತೆ, ಅದರಿಂದ ರಿವರ್ಸ್ ಆಗ್ತದೆ. ಇಲ್ಲಿ ನಿಂತು ನೋಡಿದ್ರೆ ಅದು ಕೆಳಗೆ ಹೋಗುತ್ತೆ, ಅಲ್ಲಿ ನಿಂತು ನೋಡಿದ್ರೆ ನಾವು ಉದ್ದಾಂಡ ಆಗುತ್ತೆ. ಇಂಥ ವಿನೋದಗಳನ್ನು ಬೆಟ್ಟ ಬಿದ್ದಿದ್ದಾರೆ. ಅದು ಬೇರೆ ಬೇರೆ ಆಂಗಲ್ ನಲ್ಲಿ ನೋಡಿದ ಹೇಗೆ ಕಾಣುತ್ತೆ ಅನ್ನುವಂತಹ ಒಂದು ವಿಚಿತ್ರವಾದ ಋಷಿಗಳಂತೆ. ಹಾಗೆಯೇ ಇಲ್ಲಿಂದ ಮೇಲಿನಿಂದ ಸೂರ್ಯ ಕೆಳಗೆ ಬರ್ತಾರೆ, ಇಲ್ಲಿ ನಿಂತು ನೋಡಿದ್ರೆ ಇಲ್ಲಿ ನಿಂತು ನೋಡಿದ್ರೆ ಮೇಲೆ ಹೇಗೆ ಕಾರಣವೋ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ವಸ್ತುತಃ ಯಾವುದಕ್ಕಿಗೂ ಹೋಗುತ್ತಾ ಇಲ್ಲ, ಅವ್ರ ದಿಕ್ಕಿನ ಪ್ರಶ್ನೆ ಇಲ್ಲೇ ಇಲ್ಲ. ಯಾಕೆಂದ್ರೆ ತಮಾಷೆ ಅಂದ್ರೆ ನಮ್ಮ ನಾವು ಪಶ್ಚಿಮಕ್ಕೆ ಹೋದಾಗ್ತೇವೆ, ಅವರು ಪಶ್ಚಿಮಕ್ಕೆ ಹೋದ ಕೂಡಲೇ ಆ ಕಡೆಗೆ ಹೋದ ಉದಯ ಆಯಿತು, ಅವ್ರಿಗೆ ಯಾವುದು ಪೂರ್ವಾಯಿತು, ನಮಗೆ ಯಾವುದು ಪಶ್ಚಿಮವೋ ಅದೇ ಆಚೆಯ ಕೋಲಾಟದಲ್ಲಿ ಅವರು ಪೂರ್ವ. ನಾವು ಪಶ್ಚಿಮಕ್ಕೆ ಹೋದಾಗ ಅನುಕೂಲವಾಗಿ ಬಂತ ಅಂತಾರೆ ಸೂರ್ಯ ಪ್ರದಕ್ಷಿಣ. ಅದರಿಂದ ದಿಕ್ಕುಗಳು ನಮ್ಮ ಡೈರೆಕ್ಷನ್ ಗೆ ಹೊಂದಿಕೊಂಡು ಇರತಕ್ಕಂತಹ ಸಂಗತಿಗಳು ಸಾಪೇಕ್ಷ, ಸ್ವತಂತ್ರವಾಗಿ ದಿಕ್ಕು ಇಲ್ಲ. ಈಗ ಇದು ನನಗೆ ಯಾವುದು ದಿಕ್ಕು, ನನಗೆ ಪೂರ್ವವಾದದ್ದು, ನನ್ನ ಎದುರುಗುತ್ತದೆ ಪಶ್ಚಿಮ. ಹಾಗಾದ್ರೆ ದಿಕ್ಕು ಅನ್ನೋದು ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು, ದಿಕ್ಕು ಅನ್ನೋದು ಒಂದು ಖಚಿತವಾಗಿಲ್ಲ ಅಂತ ಸುಮ್ಮನೆ ನಮ್ಮ ಕಾಲ್ಪನಿಕ ಅದು ಸುಮ್ಮನೆ ನಾವು ವ್ಯವಹಾರ ಮಾಡಿಕೊಂಡ ಕಲ್ಪನೆ. ದಿಕ್ಕೇ ಇಲ್ಲ ಆದ್ರೆ ಮತ್ತೆ ಇದ್ರೆ ಎಲ್ಲರಿಗೂ ಒಂದೇ ಇರ್ಬೇಕು, ಒಬ್ಬರಿಗೆ ಉತ್ತರ ಆಗುದು, ಒಬ್ಬರಿಗೆ ದಕ್ಷಿಣ ಆಗುದು, ಯಾರು ಒಬ್ಬರು ಪೂರ್ವ ಪಶ್ಚಿಮ ಆಗುದು. ಒಳ್ಳೆ ಕಥೆ ಆಯ್ತು, ಒಬ್ಬ ಹುಡುಗ ಇದ್ದಾನೆ, ಅವ್ರು ಒಬ್ಬರಿಗೆ ಮಗ ಒಬ್ಬರಿಗೆ ಅಪ್ಪ, ಅವ್ನು ಇಲ್ಲೇ ಇಲ್ಲ. ಯಾಕಂದ್ರೆ ಒಬ್ಬರಿಗೆ ಮಗ ಒಬ್ಬರಿಗೆ ಅಪ್ಪ ಅದ್ರ ಇಲ್ಲೇ ಇಲ್ಲ ಅಂತ ಹಾಗೆ ಅವರು ಅವ್ನು ಎದುರಿಗೂ ಅಪ್ಪ ಅಂತ ಎಲ್ರಿಗೂ ಮಗ ಅವನು, ಒಬ್ಬರಿಗೆ ಮಗ, ಒಬ್ಬರಿಗೆ ಅಪ್ಪ, ಒಬ್ಬರಿಗೆ ಅಣ್ಣ, ಒಬ್ಬರಿಗೆ ತಮ್ಮ, ಇದೇನೋ ಒಬ್ಬರಿಗೆ ಅಡಿಯ, ಒಬ್ಬರಿಗೆ ಮಾವ, ಆದರೂ ಅವನಿದ್ದಾನೆ. ಹಾಗೆ ಒಬ್ಬರಿಗೆ ದಕ್ಷಿಣ, ಒಬ್ಬರಿಗೆ ಉತ್ತರ, ಒಬ್ಬರಿಗೆ ಪೂರ್ವ, ಏನೋ ಆಗುವುದು ಎದುರಿಗೆ ಒಂದೇ ಆಗಬೇಕಂತ ಏನೇ ಇಲ್ಲ, ಅವರೆಲ್ಲರೂ ಒಂದೇ ಆಗದಿದ್ದರಿಂದ ಅದೆಲ್ಲ ಆಗುವಂತಹ ಪ್ರಶ್ನೆ ಆಯ್ತು. ಹಾಗಾದ್ರೆ ಮೇಲಿಂದ ಕಳೆದುಕೊಂಡ ಸ್ವರ್ಗಲೋಕದಿಂದ ಮುಂದೆ ಇಳಿದು ಬಂದು ಸೂರ್ಯ ಅದು ಕೂಡ 45 ನಿಮಿಷದಲ್ಲಿ ಬೆಳಕು ಕಂಡಿತ್ತು, ಕಳೆದುಕೊಂಡು ಬಿಂಬ ಕಂಡಿತ್ತು, ಅದು ಮೇಲಿಂದ ಕೆಳಗೆ ಇಳಿದು ಬಂದ ಅದು ಯಾವುದು ಸಾಧ್ಯರ ಕಾಲ ಅಂದ್ರೆ ಬ್ರಹ್ಮದೇವರ ಕಾಲ. ಅದಕ್ಕೆ ಅದಕ್ಕೆ ಹೆಸರೇ ಬ್ರಹ್ಮ ಮುಹೂರ್ತ ಅಂತಾರೆ. ಇದು ಎಷ್ಟು ಸ್ಪಷ್ಟವಾಗಿದೆ ಈ ವಿವರಣೆ, ಯಾಕಂದ್ರೆ ಕೊನೆ ಕ್ಷಣವನ್ನ ಸೂರ್ಯೋದಯಕ್ಕಿಂತ ಮೊದಲಿರತಕ್ಕಂತಹ 45 ನಿಮಿಷವನ್ನು ಬ್ರಹ್ಮ ಮುಹೂರ್ತ ಆಗುತ್ತೆ. ಬ್ರಾಹ್ಮಿ ಮುಹೂರ್ತ ಯೋತ್ಥಾಯ ಹರಿನ್ಯಾಯ ಅದರಂತೆ ಸಹ ಬೆಳಗಾದೆ ಗುರಿ ಸ್ಮರಣೆ ಮಾಡಬೇಕು. ಬ್ರಾಹ್ಮ ಮುಹೂರ್ತ ಆಚರಣೆ ಬ್ರಹ್ಮ ಮುಹೂರ್ತ ಅಂತೇ ಸೂರ್ಯ, ಯಾಕೆಂದ್ರೆ ಅದು ಬ್ರಹ್ಮದೇವರು ಮತ್ತು ಸಾಧ್ಯರು ಭಗವಂತನ ನಾರಾಯಣ ಮತ್ತು ಸೂರ್ಯಮಂಡಲದ ಮಧ್ಯದಲ್ಲಿ ಜಿಗಿ ಜಿಗಿ ಜಿಗಿ ಆ ಬೆಳಕು ಜಿಗಿಯುವ ಬೆಳಕನ್ನ ಪ್ರಕ್ರಿಯೆಯನ್ನು ಉಪಾಸನೆ ಮಾಡತಕ್ಕಂತಹ ಕಾಲ. ಆ ಕಾಲದ ನಿಯಾಮಕರು ಬರ್ಕೊಂಡಿರುವಂತಹ ಆ ಕಾಲದಲ್ಲಿ ಭಗವಂತನ ನಾರಾಯಣ ರೂಪವನ್ನು ಸಾಧ್ಯ ಉಪಾಸನೆ ಮಾಡ್ತಾ ಇರ್ತಾರೆ. ನಾವು ಉಪಾಸನೆ ಮಾಡಿದ ಮಾತು ಸಂಭವಿಸ್ತಾರೆ. ಎರಡು ಕಾಲಗಳು, ಮಾರುತ ಕಾಲ ಮತ್ತು ಬ್ರಾಹ್ಮ ಮುಹೂರ್ತ ಮತ್ತು ಸೌಮ್ಯ ಕಾಲ. ಅದು ಎದ್ದು ಎಚ್ಚರವಾಗಿ ಮನುಷ್ಯ ಚಟುವಟಿಕೆಗೆ ತೊಡಗಬೇಕಾದಂತಹ ಕಾಲ. ಹೀಗೆ ಮೂರ್ತಿ ಒಂದು ಪ್ರದಕ್ಷಿಣೆಯಲ್ಲಿ ಇಡೀ ಈ ಉದಯ ಅಷ್ಟಮಿಗಳನ್ನು ಒಂದು ದಿನದ 24 ಗಂಟೆಯ ಸೂರ್ಯನ ಜೊತೆಯಲ್ಲಿ ಸಮುದಾಯ ಮಾಡಿಕೊಡಿಸಿದ್ರು ಆಚಾರ. ಅದಕ್ಕಿಂತ ಮುಂದಿನವರಿಗೆಲ್ಲ ಇದೆಲ್ಲ ಎಷ್ಟಾಗುತ್ತೆ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಉದಯಿಸ್ತಾ ಇದ್ದ ಕಾಲ 24 ಗಂಟೆ, ಅಲ್ಲಿಂದ ನಂತರ ದಕ್ಷಿಣದಿಂದ ಉದಯಿಸಿ ಪ್ರಾರಂಭದ 48 ಗಂಟೆ, ಅಲ್ಲಿಂದ ಪಶ್ಚಿಮದಿಂದ ಪೂರ್ವ ಉದಯಿಸಿ ಪ್ರಾರಂಭದ 96 ಗಂಟೆ, ಎಂಥದ್ದು 96 ಗಂಟೆ. ಆಮೇಲೆ ಉತ್ತರದಿಂದ ದಕ್ಷಿಣಕ್ಕೆ 182 ಗಂಟೆ, ಆಮೇಲೆ 164 ಗಂಟೆ ಎಲ್ಲಿಂದ ಮೇಲಿಂದ ಕೆಳಗೆ ಉದಯಿಸುವಾಗ 364 ಗಂಟೆ ದಿವಸ ಶಂಕರಾಚಾರ್ಯ ಹಾಗೊಂದು ಉದಯ ಆಗತ್ತೆ ಒಂದು ನಿಮಿಷ. ಆಗ 364 ಗಂಟೆ ಹಾಗೂ 164 ಗಂಟೆ ಅದು ಮುಗಿದ ಉದಯ. ಇದಕ್ಕೆ ತಮಾಷೆ ಬಂದ್ರೆ ಒಂದೆರಡು ಸಮಸ್ಯೆ ಅಲ್ಲ, 360 ಇಷ್ಟು ಮಸ್ಟ್ ಅನ್ಸೈಂಟಿಫಿಕ್ ಆಯ್ತು. ಅದ್ರ ಗಮ್ಮತ್ತೇನಂದ್ರೆ ಇನ್ನೊಂದು ವಿಷಯ ಏನಂತಂದ್ರೆ, ಇಂದ್ರಲೋಕ ನಾಶ ಅಂದ್ರೆ ದಕ್ಷಿಣದಲ್ಲಿ ಉದಯಿಸು, ದಕ್ಷಿಣದಲ್ಲಿ ಉದಯಿಸುವಾಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ರುದ್ರಾಣ ಅದು ಅಲ್ಲಿ ಇರತಕ್ಕಂಥ ಕಾಲ ಉತ್ತರ ಕಾಲ ತದ್ರುದ್ರಾಹಮು ಜೀವಂತಿ ಇಂದ್ರೇಣೆಯು ಅಲ್ಲಿ ಇಂದ್ರ ಇಂದ್ರ ಇಂದ್ರ ಅಂತ ಅಂದ್ಕೊಂಡು ವಾಯು ತರ್ಕ ಮಾಡಿದ್ರು. ಆ ಇಂದ್ರ ಸತ್ತರೆ ಪುನಃ ಎರಡು ಪಟ್ಟು ಈ ಇಂದ್ರ ಏನಂತೂ ಇಲ್ಲ, ಒಂದಕ್ಕೊಂದು ಹೊಂದಿಗೆ ಆದ ನಂತರ ಒಂದು ಅತ್ಯಂತ ಅಸಂಗತವಾದ ಬಿಡುಗಡೆ ಅಂತ ಇಂದ್ರ ಸತ್ತ ಅದನ್ನೇ ಪುನಃ ಎರಡು ಪಟ್ಟು ಅದು ಹಿಂದೆ ಹೋಗ್ತವೆ. ಯಮಲೋಕ ಇಂದ್ರಲೋಕ ಯಮಲೋಕ ಮತ್ತೊಂದು ಯಾವುದೇ ಇಂದ್ರಲೋಕದಿಂದ ಯಮಲೋಕ ಎರಡು ಪಟ್ಟು, ಯಮಲೋಕದಿಂದ ವರ್ಣಲೋಕ ಎರಡು ಪಟ್ಟು, ಅದಕ್ಕಿಂತ ಕುಬೇರಲೋಕ ಎರಡು ಪಟ್ಟು, ಈ ಎಲ್ಲ ಆಯುಸು ಅದು ಅದಕ್ಕಿಂತ ಎರಡೇ ಪಟ್ಟು ಆಯುಸು ಬ್ರಹ್ಮಲೋಕ. ಇದು ಬ್ರಹ್ಮಲೋಕ ಅನ್ನೋದು ಒಂದು ಕರ್ಮಸ್ಥಾಯಿ, ಇವರು ಮನ್ವಂತರ ಸ್ಥಾಯಿ. ಯಾವ ಲೆಕ್ಕಾಚಾರಕ್ಕೂ ಅಂದ್ರೆ ನಿಜವೇ ಗೊತ್ತಿರದೆ ಅಂದ್ರೆ ಖುಷಿ ಆಗ್ತದೆ, ಸ್ವಲ್ಪ ಗಣಿತ ಗೊತ್ತಿದ್ರೆ ಇದು ಅಸಂಗತ ಅಂತ. ಇಂತಹ ಅಸಂಗತವಾದ ಅರ್ಥ ನಾನು ಕೇಳಿದೆ, ಮಧುವಿದ್ಯೆಯ ಸೊಗಸನ್ನ ಅದರ ನಿಜವಾದ ಅಂತರಂಗದ ಅರ್ಥವನ್ನ ಜಗತ್ತಿಗೆ ಮೊದಲು ತಿಳಿಸಿದವರು ಮಧುವರು. ಅದರ ಮಧುವರೋದ್ರೆ ಸಾರ್ಥಕವಾದ ಹೆಸರು. ಹೀಗೆ ವಿಸ್ತಾವದ ಸಯಾವದ ಆದಿತ್ಯ ಉತ್ತರತಃ ಉದಯಿತ ದಕ್ಷಿಣದ ವಸ್ತಮೇತ ವಿಸ್ತಾವದ ಎರಡು ಪಟ್ಟು ಅದರ ಅರ್ಥ ಯಾವುದರಿಂದ ಮುಂದೆ ಉದಯಿತ ಅನುವಾದ ವಸ್ತಮೇತ. ಆವಾಗ ಸಾಧ್ಯ ನಾವೇ ಮದಾವನಾಧಿಪತ್ಯ ಸ್ವರಾಜ್ಯಂ ಮರಿಯೇತ ಬ್ರಹ್ಮದೇವರಿಗೆ ವಾಯುದೇವರಿಗೆ ಋಷಿಗಳಿಗೆ ಸಂಪೂರ್ಣವಾಗಿ ಅವರಿಗೆ ಸಂಬಂಧಪಟ್ಟವರಲ್ಲ. ಈಗ ಈ ವಿಷಯ ಹೀಗಿದೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಈ ಸಾಲಿಂದ ಅವರು ಒಂದು ಗ್ಲಾಸ್ ಅನ್ನು ಅವರು ತಗೊಳ್ತಾರೆ, ಒಂದು ಗ್ಲಾಸ್ ಅನ್ನು ತಗೊಂಡ್ರೆ ಆ ಗ್ಲಾಸ್ ಬಂದ ಅವರು ಅಂತಲ್ಲ, ಉಳಿದವರ ಗ್ಲಾಸ್ ಅನ್ನು ಕೂಡ ಎತ್ತರಿಸುವುದವರೇ. ಹಾಗೆಯೇ ಇವರು ಎಲ್ಲಕ್ಕೂ ನಿಯಾಮಕ ಶಕ್ತಿ, ಅವರು ಒಂದು ಸ್ಪೆಷಲ್ ಟೈಮ್ ಅನ್ನು ತಮ್ಮದು ತಿಟ್ಟುಕೊಂಡು ಉಳಿದದ್ದನ್ನು ಉಳಿದವರಿಗೆ ಕೊಟ್ಟಿದ್ದಾರೆ, ಉಳಿದವರಿಗೆ ಕೊಟ್ಟಂತದ್ದು ಅಧಿಕಾರ ಅವರಲ್ಲಿ. ಇದು ಹೀಗೆ ವಿಷಯಗಳಿದೆ. ಇದು ಮತ್ತೆ ದೇವೋಪಾಸನೆ ಇದನ್ನ ಆಯ್ತು ಪ್ರದಕ್ಷಿಣೆ ಆಯಿತು. ಸೂರ್ಯ ಮಂಡಲದಲ್ಲಿ ಇರ್ತಕ್ಕಂತಹ ಭಗವಂತ ಒಂದು ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡಿ ಬೆಳಕು ಬರ್ತಾರೆ, ಸೂರ್ಯ ಮಂಡಲದಲ್ಲಿ ಪ್ರದಕ್ಷಿಣೆ ಬರ್ತಾ ಇರ್ತಾರೆ ಹೀಗೆ. ಆಮೇಲೆ ಅಥ ತನ್ನ ಊರ್ಧ್ವತ ಉದಯತ್ಯ ನೈವ ಉದಯತ ನಾಸ್ತವೇತ, ಆಮೇಲೆ ಬೆಳಕು ಹೋಗಿಬಿಡ್ತಾರೆ. ಬೆಳಕು ಉಪಸ್ಥಾನ ಈ ಎಲ್ಲ ಜೀವನನ್ನ ಈ ಉಪಾಸನೆ ಮಾಡಿರ್ತಕ್ಕಂಥ ಜೀವನನ್ನ ಕರೆದುಕೊಂಡು ಹೋಗಿ ವೈಕುಂಠ ಸ್ಥಾನದಲ್ಲಿ ಇಟ್ಬಿಡ್ತಾರೆ. ಊರ್ಧ್ವ ಊರ್ಧ್ವಲೋಕ ಇದೆಲ್ಲವನ್ನು ದಾಟಿರ್ತಕ್ಕಂಥ ಪ್ರಯವನ್ನು ದಾಟಿದ್ದು ಅಲ್ಲಿಗೆ ಹೋಗಿ ಉದಯ ಅಲ್ಲಿ ಉದಯ ಆದ್ಮೇಲೆ ನೈವ ಉದಯ ನಾಸ್ತವೇತ ಮತ್ತೆ ಉದಿಸುವುದು ಕಂತುವುದು ಮುಳುಗುವುದು ಕಂತುವುದು ಮುಳುಗುವುದು ಮತ್ತೆ ಉದಿಸುವುದು ಇಲ್ಲ, ಮತ್ತೆ ಯಾವಾಗ ಉದಿಸುವುದು ಏಕರಲ್ಲಿ ಮತ್ತೆ ಆ ಮುಕ್ತ ಜೀವನ ಜೊತೆಗೆ ಏಕರ ಒಬ್ಬನೇ ಒಬ್ಬನಾಗಿ ಭಾರೇ ತಾನಾಗಿ ಸದೃಶನಾಗಿ ನಿತ್ಯ ಉದಿತನಾಗಿ ಭಗವಂತ ಸದಾ ಉದಿತಾಗಿ ಭಗವಂತ ಸಮಯವೇ ಇಲ್ಲ ಅಂತ ಮುಕ್ತ ಸ್ಥಿತಿಯಲ್ಲಿ ಇದ್ದಾನೆ. ಇವರೆಲ್ಲ ಬಸು ಪ್ರದೇಶ ಶ್ಲೋಕ ಸಂಬಂಧಪಟ್ಟಂತಹ ಒಂದು ಮಂತ್ರ ಇದೆ, ನವೈ ತತ್ರ ನ ನಿಮ್ಲೋಚ ನ ನಿಮ್ಲೋಚೋ ಅಂತ ಪ್ರಿಂಟ್ ಮಾಡಿದ್ದಾರೆ ಎಲ್ಲ ಪುಸ್ತಕಗಳಲ್ಲಿ. ಶುದ್ಧ ತಪ್ಪಾದಂತಹ ಪಾಠ ನ ನಿಮ್ಲೋಚ, ನವೈ ತತ್ರ ನ ನಿಮ್ಲೋಚ ನೂರಿಯಾಯ ಕದಾಚನ ದೇವಾಸ್ತಿ ನಾಹಂ ಸತ್ಯೇನ ಮಾವಿರಾದಿಶಿ ಬ್ರಹ್ಮಣ. ಇದು ಚಿತ್ರಮುಖ ದೇವತೆಗಳು ಕನ್ನಡ ಮಾತು. ಈ ಉಪಾಸನೆ ಮಾಡಿರತಕ್ಕಂಥವರಲ್ಲೇ ಶ್ರೇಷ್ಠನ ಮತ್ತು ವಿದ್ಯೆ ಉಪಾಸಕರಲ್ಲಿ ಹಿರಿಯರಾಗಿರ್ತಕ್ಕಂಥ ಹೇಳ್ತಾರೆ. ನವೈ ಅಲ್ಲಿ ಯಾವುದೂ ಇಲ್ಲಪ್ಪ, ತತ್ರ ನವೈ ಎಲ್ಲಿ ಇದ್ದದ್ದು ಯಾವುದೂ ಅಲ್ಲೇ ಇಲ್ಲ. ಯಾವುದು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಕಂತದೂ ಇಲ್ಲ, ದಕ್ಷಿಣದಲ್ಲಿ ಉದಯಿಸಿ ಉತ್ತರದಲ್ಲಿ ಕಂತದೂ ಇಲ್ಲ, ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಕಂತದೂ ಇಲ್ಲ, ಉತ್ತರದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಕಂತದೂ ಇಲ್ಲ, ಮೇಲೆ ಉದಯಿಸಿ ಕೆಳಗೆ ಕಂತದೂ ಇಲ್ಲ, ಕೆಳಗೆ ಉದಯಿಸಿ ಮೇಲೆ ಕಂತು ಏನೂ ಇಲ್ಲ. ನವೈ ಇದು ಯಾವುದೂ ಇಲ್ಲ, ಯಾವುದಲ್ಲ ನನಿಮ್ಲೋಚ ನೋರಿಯ ಆಚರಣ. ಯಾವತ್ತೂ ಕೂಡ ಮುಕ್ತಿಯಲ್ಲಿ ಇರತಕ್ಕಂಥ ನನಿಮ್ಲೋಚ ಅಸ್ತಂಗತನಾಗಲಿಲ್ಲ. ನಿಮ್ಲೋಚ ಅನ್ನೋದು ಧಾತು, ನಿಮ್ಲೋಚ ನನಿಮ್ಲೋಚ ಮುಮ್ಲೋಚ ಅಂತ ರೂಪ ಆದಂತೆ ನನಿಮುಮ್ಲೋಚ ಒಂದು ಅಕ್ಷರ ರೂಪ ನವೈತ ಏನು ಇಲ್ಲ. ಯಾಕೆ ನನಿಮ್ಲೋಚ ಅಲ್ಲಿ ಭಗವಂತ ಮುಳುಗುವುದಿಲ್ಲ, ಅವಧಿ ಆಯತನಾಗಲಿ ಎಂದೂ ಉದಿಸುವುದಿಲ್ಲ. ಉದಿಸುವಾಗ ಯಾರು ಮುಳುಗಬೇಕು? ಮೋಕ್ಷದಲ್ಲಿ ಉದಿಸುವುದು ಅಂತಿಲ್ಲ, ಕಠಿಣ ಕಂತುವುದಿಲ್ಲ, ಮೋಕ್ಷದಲ್ಲಿ ಎಚ್ಚರ ಆಗುವುದು ಅಂತಿಲ್ಲ. ಎಚ್ಚರ ಆಗ್ಬೇಕಾದ್ರೆ ಎಚ್ಚರ ತಪ್ಪಬೇಕು, ಅಲ್ಲಿ ಎಚ್ಚರ ಇರ್ತದೆ, ಎಚ್ಚರ ಆಗುವುದಿಲ್ಲ. ಮೋಕ್ಷದಲ್ಲಿ ಎಚ್ಚರ ಆಗುತ್ತೋ ಎಚ್ಚರವೇ ಆಗುವುದಿಲ್ಲ. ಯಾಕಂದ್ರೆ ಎಚ್ಚರ ಆಗ್ಬೇಕಾದ್ರೆ ಎಚ್ಚರ ಹೋಗಬೇಕು, ನಿದ್ರೆ ಬಂದವರು ಎಚ್ಚರ ನಿದ್ರೆ ಬಾರ್ದಿದ್ದರೆ ಎಚ್ಚರ ಆಗುತ್ತೆ. ನಾವು ಹೇಳ್ತೇವೆ ಕೆಲವೊಮ್ಮೆ ಕೆಲವರು ಯಾರಾದ್ರೂ ಮನೆಗೆ ಬಂದಾಗ ಅವ್ರು ಮಾತಾಡಿದ್ರೆ ಎಚ್ಚರದಲ್ಲಿ ಕಣ್ಣು ಮನೆ ಕೊಡ್ತಾರೆ, ನಿದ್ರೆ ಬಂದಿದ್ದವರು ಎಚ್ಚರ ಕಳಿಸ್ಬಿಡ್ತಾರೆ ಮನೆ. ಅಂದ್ರೆ ನಿದ್ರೆ ಬಂದವರನ್ನ ನಿದ್ರೆ ಬಂದವರ ಹಾಗೆ ನಾಟಕ ಮಾಡುವವರು ಎಗ್ಗಿಸುವುದು ಕಟ್ಟಿಲ್ಲ ಇರಲಿಲ್ಲ, ಅವರನ್ನು ಬೇಕಾದ್ರೆ ಕಣ್ಣು ಬಿಟ್ಟುಕೊಂಡ್ಬಿಡ್ತಾರೆ. ಹಾಗೆ ಭಗವಂತ ಅಲ್ಲಿ ಮೂರು ಅವಸ್ಥೆಗಳು ಇಲ್ಲ ಅಂದ್ರೆ ಜಾಗ್ರತ ಸ್ವಪ್ನ ಸುಶಕ್ತಿ. ಜಾಗ್ರತ ಅಂದ್ರೆ ಎಚ್ಚರ ಆಗು ಅದಿಲ್ಲ ಅಲ್ಲಿ ಸದಾ ಇತ್ತು. ಅದೇ ನವೈ ತತ್ರ ನನಿ ಪ್ರವಚನ ಮುನಿ ಆಯ ಕದಾಚ ಅಲ್ಲಿ ಮುಳುಗುವುದು ಇಲ್ಲ ಕಂತುವುದು ಇಲ್ಲ, ಮತ್ತೆ ಯಾವ ಮತ್ತೆ ಆಗುತ್ತೆ ಅದು ಅಲ್ಲಿ ಸದಾ ಉದಿಸಿಕೊಂಡಿರುತ್ತದೆ. ಆದ ದೇವಾಹ ದೇನಾಹಂ ಸತ್ಯೇನ ದೇವತೆಗಳನ್ನು ಮಗ ಹೇಳ್ತಾರೆ, ಈ ಒಂದು ಮೋಕ್ಷದ ಒಂದು ಭಗವಂತನ ಸತ್ಯ ಸ್ವರೂಪದ ಸ್ಥಿತಿ ಅರಿವಿನಿಂದ ಮಾ ವಿರಾಧೀಶಿ ಬ್ರಹ್ಮಣ ಯಾವ ಕಾಲಕ್ಕೂ ನನಗೆ ಭಗವಂತನ ಪ್ರಸಾದದಿಂದಾಗಿ ಬ್ರಹ್ಮ ಅಂದಿರತಕ್ಕಂಥ ಬ್ರಹ್ಮನೇ ಆಗುವ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅವನ ಅನುಗ್ರಹದಿಂದಾಗಿ ಮಾ ವಿರಾಧೀಶಿ ರಾಘ ಅಂದ್ರೆ ಸಮೃದ್ಧಿ, ವಿರಾಘ ಅಂದ್ರೆ ಅಮೃತ ಸಮೃದ್ಧಿ ಅಂದ್ರೆ ದೌರ್ಗತ್ಯ ಅಧಂಪತನ ಮಾ ವಿರಾಧಿ ಎಂದೂ ಕೂಡ ಭಗವಂತನಿಂದಾಗಿ ನನಗೆ ಅಧಂಪಾತ ಆದಂತಿಲ್ಲ ಪ್ರಭಾವ ಸಮೃದ್ಧಿ. ಕಾರಣ ಏನು? ನನಗೆ ದೌರ್ಗತ್ಯ ಬರಬೇಕಾಗಿದ್ರೆ ಸರಿಯ ತಪ್ಪು ತಿಳುವಳಿಕೆ ಬೇಕಿತ್ತು, ನಾನು ಆ ಸತ್ಯ ಸ್ವರೂಪವನ್ನು ತಿಳ್ಕೊಂಡ್ಬಿಟ್ಟಿದ್ದೇನೆ, ಸೂರ್ಯ ಉದಯಾಸ್ತಮಯ ಮೇಲೆ ಭಗವಂತನ ನಡೆಸಿದ್ದೇನೆ, ಆದ್ರಿಂದ ನನ್ನ ಸ್ಥಿತಿಗೆ ಅಸ್ತಮಯವೇ ಇಲ್ಲ ಅಂತ ಉನ್ನತ ಸ್ಥಿತಿಯನ್ನು ನಾನಿದ್ದೇನೆ. ದೇವತೆಗಳ ಹೇಳಿದ ಈ ಪತ್ರ ಇಷ್ಟು ಹೇಳಿದ ಮೇಲೆ ಇದನ್ನ ತಿಳ್ಕೊಂಡವನು ಈ ಮಧುವಿದ್ಯೆಯನ್ನು ತಿಳ್ಕೊಂಡಂತ ಯಾರಾದರೂ ಒಬ್ಬ ಅಪರೋಕ್ಷ ಮಾಡಿಕೊಂಡಿರ್ತದೆ ಅವರೇ ಒಂದು ಸಜ್ಜೀವ. ಅವರಿದ್ದಾರೆ ನವ ಅಸ್ಮೈ ಸಹವಾ

ಅಂದ್ರೆ ಪ್ರಣಾಯಿಯ ಎವ ದೇವಾಸನೇ, ಯಾರು ವಿನೀತನಾಗಿ ಅಂತೇವಾಸಿಯಾಗಿ ಶಿಷ್ಯನಾಗಿ ಬಂದು ವಿಜ್ಞಾನ ದಾಹದಿಂದ ಬಂದು ಸೇರಿಕೊಳ್ತಾರೆ ಅಂತ ಮುಖ್ಯ ಉದ್ದೇಶ ದುರುಪಯೋಗ ಆಗಬಾರದು. ಎಲ್ಲರಿಗೂ ಸಾರ್ವಜನಿಕವಾಗಿ ಉಪದೇಶ ಮಾಡಬೇಡ. ಇದು ಯಾರು ಅಂತರಂಗ ಶಿಷ್ಯರಿಗೆ ಉಪದೇಶ ಮಾಡುವ ಅದನ್ನ ಅದರ ಮಹತ್ವವನ್ನು ಕೊಡಿಸುವ ಬರೀ ಇಷ್ಟೇ ಅರ್ಥ. ಮನೆಯಲ್ಲಿ ಕೂಡ ಎಲ್ಲಾ ಮಕ್ಕಳಿಗೆ ಹೇಳಬೇಡ, ನೀನು ಸಿರಿ ಬದಲಿ ಹೇಳು, ಅವನವನ ತಮ್ಮನೇ ಹೇಳಿದ. ಹಾಗೆ ಯಾರು ಅತ್ಯಂತ ವಿನೀತರಾಗಿ ಅಧಿಕಾರ ಸಂಪನ್ನರಾಗಿ ಬರ್ತಾರೆ ಅವರಿಗೆ ಮಾತ್ರ ಹೇಳು, ನಾಣ್ಯ ಸ್ವೈಕ ಸ್ವೈಶನ ಅಂತ ವಿನೀತವಾದ ಭಾವ ಇಲ್ಲದೆ ಇದ್ದರೆ, ಅದರ ಜಿಜ್ಞಾಸೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಹಸಿವು ಇಲ್ಲದೆ ಇದ್ರೆ ಯಾರಿಗೂ ಹೇಳಬೇಡ, ಮಗರಿಗೂ ಹೇಳಬೇಡ, ನಾಣ್ಯ ಸ್ವೈಕ ಸ್ಮಿತಿ ಯಾರಿಗೂ ಇದ್ದಂತೆ ಹೇಳಬೇಡ. ಸರಿ, ಇದನ್ನ ಹೇಳಿ ಬ್ರಹ್ಮವಿದ್ಯೆಯನ್ನು, ಇದು ಬಹಳ ಅಪೂರ್ವವಾದಂತಹ ಬ್ರಹ್ಮವಿದ್ಯೆ ಮತ್ತು ವಿದ್ಯೆ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಉಪಾಸನೆ ಮಾಡುವಂತಹದ್ದು ಮನುಷ್ಯರು ತಿಳ್ಕೊಳ್ಬಹುದಷ್ಟೇ ಉಪಾಸನೆ ಮಾಡಿದರೆ ಇಷ್ಟು ದೊಡ್ಡ ಸಂಗತಿ ಆಯಿತು. ಇಂತಹ ಒಂದು ವಿದ್ಯೆಯನ್ನು ಉಪಾಸನೆ ಮಾಡಿದವರಿಗೆ ಗುರುದಕ್ಷಿಣೆ ಏನು ಕೊಡಬೇಕು? ಅವರಿಗೆ ಅದರ ವಿದ್ಯೆ ಏನು ಕೊಡಬೇಕು? ಬಾಯಿಟ್ಟ ಗುರುದಕ್ಷಿಣೆ ಒಂದು ವಿದ್ಯೆಯನ್ನ ಅಂತ ಅದು ಹೇಳ್ತಾರೆ. ಯದ್ಯಸ್ಮ ಇಮಾಂ ಅಗ್ನಿ ಪರಿಹರೀತಾಂ ಧನಸ್ಯ ಪೂರ್ಣಾಂ ದದ್ಯಾತ್. ಇಂತಹ ಒಂದು ವಿದ್ಯೆಯನ್ನ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾರೆ. ಋಷಿಗಳಿಗೂ ದುರ್ಲಭವಾಗಿರತಕ್ಕಂಥ, ದೇವತೆಗಳಿಗೂ ದುರ್ಲಭವಾಗಿರತಕ್ಕಂಥ ಈ ಮದುವೆಯನ್ನ ಯಾರು ಉಪದೇಶಿಸ್ತಾನೆ ಅವನಿಗೆ? ಯದ್ಯಪಿ ಇಮಾಂ ಅಗ್ನಿ ಪರಿಗೃಹೀತಾಂ ಧನಸ್ಯ ಪೂರ್ಣಾಂ ದದ್ಯಾತ್. ಈ ನೀರಿನಿಂದ ಸುತ್ತುವರಿದ ಎಲ್ಲ ಸಂಪತ್ತಿನಿಂದ ಕೂಡಿದ ಹಿರಿಯ ಭೂಮಂಡಲವನ್ನೇ ದಾನ ಕೊಟ್ಟರೂ ಕೂಡ ದೇವತದ್ದು ನಿತ್ಯೇತ ದೇವತದ್ದು ಚಕ್ರವರ್ತಿ ಇಡೀ ಭೂಮಂಡಲದ ರಾಜ. ಈ ಮದುವೆ ದಾನ ಕೊಟ್ಟರೆ ಇಡೀ ಭೂಮಿ ನಿಮಗೆ ಕೊಡ್ತೇನೆ ಅಂತ ಹೇಳಿದರೆ ಅಪ್ಪ ಇಡೀ ಭೂಮಂಡಲಕ್ಕಿಂತ ಇದು ದೊಡ್ಡ ಸಂಗತಿ. ಇಡೀ ಭೂಮಂಡಲಕ್ಕೂ ಕೂಡ ವಿನಿಮಯ ಮಾಡಿ ಮಾಡುವಂತಹ ವಿದ್ಯೆ ಇದಲ್ಲ. ಇಡೀ ಭೂಮಂಡಲವನ್ನು ಒಬ್ಬ ಕೊಡ್ತೇನೆ ಅಂದರೆ ಅಪ್ಪ ಅದಕ್ಕಿಂತ ಇದು ದೊಡ್ಡ ಸಂಗತಿ. ಇದನ್ನು ಕೊಡೋಲ್ಲ. ಇಡೀ ಭೂಮಂಡಲ ಅದರಲ್ಲಿರ್ತಕ್ಕ ಸಮಸ್ತ ಹರಸ್ಯ ಪೂರ್ಣ ಇಡೀ ಭೂಮಂಡಲದ ಸಮಸ್ತ ಸಂಪತ್ತನ್ನು ಒಟ್ಟಿಗೆ ಸೇರಿಸಿದರು ಮತ್ತು ವಿದ್ಯೆಯ ಸಂಪತ್ತಿಗೆ ಅದು ಸಂಖ್ಯೆ ಆಗ್ತದೆ. ಏತದೇವ ತಥೋ ಭೂಯ ಅದಕ್ಕಿಂತ ಇದೇ ದೊಡ್ಡದು. ಜ್ಞಾನಕ್ಕೆ ಸಾಧ್ಯವಾಗಿ ಯಾವ ಸಂಪತ್ತು ಇಡೀ ಪ್ರಪಂಚದ ಸಂಪತ್ತಿಗಿಂತ ಈ ಜ್ಞಾನ ಸಂಪತ್ತು ಮಿಗಿಲಾದ ಇಲ್ಲಿಗೆ ಒಂದು ಖಂಡ ಮುಗಿಯಿತು. ಅದನ್ನು ರಿಪೀಟ್ ಮಾಡ್ತಾರೆ. ಏತದೇವ ತಥೋ ಭೂಯ ಇತ್ಯೇತ ದೇವ ತಥೋ ಭೂಯ ಇತಿ ಇದ ಎಲ್ಲಕ್ಕಿಂತ ದೊಡ್ಡದು. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಪತ್ತು ಇದಕ್ಕೆ ಸಾಧ್ಯವಾದ ಸಂಪತ್ತು ಇದನ್ನು ವಿನಿಮಯ ಮಾಡಬೇಕು. ಸೊ ಇಡೀ ಜಗತ್ತಿನ ಸಂಪತ್ತೆಲ್ಲ ಸಾಧ್ಯ ಇಲ್ಲ ಹೇಳಿ ಒಂದು ಖಂಡ ಮೂರನೇ ಅಧ್ಯಾಯದ ಒಂದು ವಿದ್ಯಾ ಖಂಡ ಒಂದು ಖಂಡವನ್ನ ನಾವು ಮುಗಿಸಿದೆವು. ಅಲ್ಲಿಗೆ ಈ ಬಾರಿಯ ಆ ಚಂದ್ರವು ಪರಿಶುದ್ಧ ಮನರಂತಿ ಓಂಪ್ಯಾಯಂತು ಮಮಾಂಗಾರಿ ವಾಕ್ ಪ್ರಾಣಶ್ಚಕ್ಷುಶ್ರೋತಮಸೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕ್ರಿಯಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ಮ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಂಧ್ರಪ್ರದೇಶದ ಅಂತ್ಯದ ಎಂಬ ಊರಿನಲ್ಲಿ ಶ್ರೀರಾಘವೇಂದ್ರ ಅವರ ಮನೆಯಲ್ಲಿ ನಡೆಯುತ್ತಿರುವ ಚಂದ್ರೋಪನಿಷತ್ತಿನ ಮಧುವಿದ್ಯಾ ಎಂಬ ಭಾಗದ ಮಂಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಯ ಇಂದು ದಿನಾಂಕ 15 ಜನವರಿ 1999. ಇನ್ನು ಮುಂದೆ ಶ್ರೀ ಬನ್ನಂಜಯ ಗೋವಿಂದಾಚಾರ್ಯರ ಮುಂದಿನ ಕಾರ್ಯಕ್ರಮ ಚಂದ್ರೋಪನಿಷತ್ತಿನ ಕಂಟಿನ್ಯೂಷನ್ 2000 ಇಸ್ವಿ ಫೆಬ್ರವರಿ 14ನೇ ತಾರೀಕು ನಮಸ್ಕಾರ.